ಭದ್ರಾವತಿ ಕಾರ್ಯಕ್ರಮಗಳನ್ನ ಎಫ್ಎಂ 103.5 ಹಾಗೂ ಮೀಡಿಯಂ ವ್ಯೂ 675 ಕಿಲೋ ಹರ್ಟ್ಸ್ಗಳಲ್ಲಿ. ಸಮಯ ಆಗಿದೆ 6:51. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. ಆರ್ಸಿಎಫ್ ನ ಸುಫಲ 15 15 15, ಈಗ ಭಾರತ್ ಎನ್ಪಿಕೆ 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ, ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಮೆಕ್ಕೆಜೋಳಕ್ಕಾಗಿ ಅನೇಕ ಕಳೆ ನಾಶಕಗಳಿವೆ, ಯಾವ್ದನ್ ತಗೊಳ್ಳಿ? ಒಂದ್ ಮಾತು ಹೇಳು, ಹೊಳೆಯೋ ಯಾವುದೇ ಹಳದಿ ವಸ್ತುನ ನೋಡಿದಾಗ ನೀನದನ್ನ ಚಿನ್ನ ಅಂತ ಹೇಳ್ತೀಯ? ಇಲ್ಲಣ್ಣ, ಹಾಗೇನೆ ಯಾವುದೇ ಕಳೆನಾಶಕ ಆದ್ರೂ ಬಾಯರ್ನ ಲಾಡಿಸ್ ಆಗಿರೋದಿಲ್ಲ. ಯಾಕೆ ಅಂದ್ರೆ ನಂಬಿಕೆ ಸುಲಭದಲ್ಲಿ ಅಲ್ಲ, ಪರಿಣಾಮ ಬೀರೋದ್ರಿಂದ ಬರುತ್ತೆ. ಸರಿಯಾಗಿ ಹೇಳಿದ್ರಿ ಅಣ್ಣ, ಇನ್ನು ಬಾಯರ್ನ ಲಾಡಿಸ್ ಅನ್ನೇ ಸಿಂಪಡಿಸ್ತೀನಿ. ಬಾಯರ್ನ ಲಾಡಿಸ್, ಇದಕ್ಕೆ ಸರಿಸಾಟಿಯೇ ಇಲ್ಲ. ಆತ್ಮೀಯ ರೈತ ಬಾಂಧವರೇ, ಕಿಸಾನ್ ವಾಣಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದು ನಾವು ಡ್ರ್ಯಾಗನ್ ಹಣ್ಣು ಹಾಗೂ ಬುಷ್ ಪೇಪರ್ ಈ ಬೆಳೆಯ ಕೃಷಿ ಅನುಭವ ಕುರಿತು ಸಾಗರ ತಾಲೂಕು ಎಲಗಳಲೆ ಗ್ರಾಮದ ಮಹೇಶ್ರೊಂದಿಗೆ ಸಂದರ್ಶನವನ್ನು ಕೇಳೋಣ. ಬನ್ನಿ, ಇವರನ್ನು ಸಂದರ್ಶಿಸುತ್ತಾರೆ ಹೆಚ್.ಎಂ. ಮಹೇಶ್. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾಗರ ತಾಲೂಕಿನ ಎಲಗಳಲೆ ಗ್ರಾಮದ ಮಹೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ತಮ್ಮ ಕೃಷಿ ಜಮೀನಿನಲ್ಲಿ ಡ್ರ್ಯಾಗನ್ ಫ್ರೂಟ್ ಹಾಗೂ ಬುಷ್ ಪೇಪರ್ ಈ ಒಂದು ಕೃಷಿನ ಮಾಡಿಕೊಂಡಿದ್ದಾರೆ. ಅವರ ಒಂದು ಕೃಷಿ ಅನುಭವ ಏನು ಅನ್ನೋದನ್ನ ಅವರಿಂದನೇ ಕೇಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮಹೇಶ್ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಮಹೇಶ್ ಅವರೇ, ತಾವು ಡ್ರ್ಯಾಗನ್ ಫ್ರೂಟ್ ನ ಬೆಳೆದಿದ್ದೀನಿ ಅಂತ ಹೇಳಿದ್ರಿ, ಬುಷ್ ಪೇಪರ್ ಅಂದ್ರೆ ಪೊದೆ ಮೆಣಸು ಕೂಡ ಬೆಳೆದಿದ್ದೀನಿ ಅಂತ ಹೇಳಿದ್ರಿ. ಈ ಡ್ರ್ಯಾಗನ್ ಫ್ರೂಟ್ ಅಂತ ಹೇಳಿದ್ರೆ ಅದು ಉಷ್ಣವಲಯದ ವಾತಾವರಣದಲ್ಲಿ ಬೆಳೀತಕ್ಕಂತ ಹಣ್ಣು. ಈ ಒಂದು ಹಣ್ಣನ್ನ ಮಲೆನಾಡಿನಲ್ಲಿರ್ತಕ್ಕಂಥ ರೈತರಿಗೆ ಏನು ಅದರದ್ದು ಒಂದು ನಿರ್ವಹಣೆ ಹೇಗೆ, ಅದನ್ನ ಯಾವ ತರ ಮಾಡಬೇಕು ಅನ್ನೋದನ್ನ ಹೇಳ್ತೀರಿ? ಇದು ಡ್ರ್ಯಾಗನ್ ಫ್ರೂಟ್ ಅನ್ನೋದು ಒಂದು ಉಷ್ಣವಲಯದ ಬೆಳೆ ಆಗಿದೆ. ನಮ್ದು ಮಲೆನಾಡ್ ಏರಿಯಾ. ಮಲೆನಾಡ್ ಏರಿಯಾ ಅಂದ್ರೆ ಅರೆ ಉಷ್ಣವಲಯಕ್ಕೆ ಸೇರ್ಪಡ್ತದೆ. ಅದು ಒಂದು ಪ್ರಾಯೋಗಿಕವಾಗಿ ಒಂದು ಮಾಡೋಣ ಅಂತ ಹೇಳಿ ಇದು ಒಂದು ಡ್ರ್ಯಾಗನ್ ಫ್ರೂಟ್. ಅದು ಕ್ಯಾಕ್ಟಸ್ ಜಾತಿಗೆ ಸೇರ್ತದೆ. ಕ್ಯಾಕ್ಟಸ್ ವೆರೈಟಿ ಇದೆ. ಅದು ಬಳ್ಳಿ ಐತಿ, ಮುಳ್ಳಿನ ಬಳ್ಳಿ ಇರದೆ. ಅದನ್ನ ಏನ್ ಮಾಡ್ತೀವಿ ನಾವು, ಕಟಿಂಗ್ಸ್ ತರ್ತೀವಿ. ಕಟಿಂಗ್ಸ್ ತರ್ತ 6 ಇಂಚ್ ಕಟಿಂಗ್ಸ್ ಇರ್ತದೆ. ಅದು ಕೆಳಗಡೆ ನೀವು ಕೊಟ್ಟೆಲ್ ಹಾಕಿದ್ರೆ ಈ 25 ದಿವಸದಲ್ಲಿ ರೂಟ್ಸ್ ಮೇಲ್ಗಡೆ ಇದು ಬಟ್ಸ್ ಬರ್ತದೆ. ಅದನ್ನ ನಾವು ಭೂಮಿಗೆ ಹಾಕ್ಬೇಕು. ಭೂಮಿಗೆ ಹಾಕೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಪ್ರಿಪರೇಷನ್ ಮಾಡಬೇಕು. ಪ್ರಿಪರೇಷನ್ ಮಾಡೋದು ಹೇಗೆ ಅಂದ್ರೆ, ಅದಕ್ಕೆ ಸಪೋರ್ಟ್ ಬೇಕು ಬಳ್ಳಿ ಇರೋದ್ರಿಂದ. ಡ್ರ್ಯಾಗನ್ ಫ್ರೂಟ್ ಬಳ್ಳಿ, ಅದಕ್ಕೆ ಸಾಲಿಡ್ ಸಪೋರ್ಟ್ ಬೇಕು. ಸಪೋರ್ಟ್ ಅಂದ್ರೆ ನಾವೇನ್ ಮಾಡ್ತೀವಿ, ಕಲ್ಲು ಕಂಬನು ಇಲ್ಲ ಸಿಮೆಂಟ್ ಕಂಬನು ಹಚ್ಚಬೇಕಾಗ್ತದೆ. ಅದರಲ್ಲಿ ಎರಡು ತರ ಸಿಸ್ಟಮ್ ಮಾಡ್ತಾರೆ. ಒಂದು ಪೋಲ್ ಟು ಪೋಲ್ ಸಿಸ್ಟಮ್ ಅಂತ ಮಾಡ್ತಾರೆ, ಇನ್ನೊಂದು ಟ್ರೇಲೀಸ್ ಸಿಸ್ಟಮ್ ಅಂತ ಇದೆ. ಪೋಲ್ ಟು ಪೋಲ್ ಸಿಸ್ಟಮ್ ಅಂತ ಅಂದ್ರೆ ನಿಮ್ಗೆ ಎಕರೆಗೆ 2,000 ಗಿಡ ಕೂರ್ತದೆ. ಟ್ರೇಲೀಸ್ ಮೆಥಡ್ ಅಂದ್ರೆ ನಿಮ್ಗೆ 1 ಎಕರೆಗೆ 6,000 ಗಿಡ ಹಚ್ಚಬಹುದು. ನಾವ್ ಏನ್ ಮಾಡ್ತೀವಿ, ಮೊದಲು ಏನ್ ಮಾಡ್ತೀವಿ, ಗಿಡ ಹಚ್ಚುವಾಗ 1/2 ಅಡಿ ಆಳದಲ್ಲಿ ಒಂದು 10 ಫೀಟ್ಗೆ ಒಂದೊಂದು 8 ಫೀಟ್ ಅಥವಾ 10 ಫೀಟ್ಗೆ ಒಂದೊಂದು ಕಂಬ ಹಾಕ್ತಿವಿ. ಅಂದ್ರೆ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ 8 ಅಡಿ ಅಂತರ. ಅಂತರ ನಾವು ಏನೋ ಟ್ರೇಲೀಸ್ ಮೆಥಡ್ ಅಲ್ಲಿ ಏನ್ ಮಾಡ್ತೀವಿ, 2 ಅಡಿ ಒಂದು ಗಿಡದಿಂದ ಒಂದು ಗಿಡಕ್ಕೆ 2 ಅಡಿ ಅಂತರ. ಒಂದು ಗಿಡ ಜಾಗದಲ್ಲಿ 2 ಗಿಡ ಹಚ್ತೀವಿ, 2 ಜೊತೆಗೆ ಹಾಕ್ತಿವಿ, ಅದಕ್ಕೆ ಒಂದು ಕಡ್ಡಿಗೆ ಸಪೋರ್ಟ್ ಕೊಡ್ತೀವಿ. 6,000 ಗಿಡ ಕೂರ್ತದೆ ನಿಮಗೆ. ಫಸ್ಟ್ ಅದಕ್ಕಿಂತ ಮುಂಚೆ ಹೇಳ್ತೀನಿ, ಕಂಬ ಹಾಕ್ತಿವಿ 10 ಅಡಿ ಅಥವಾ 8 ಅಡಿ ಅಂತರದಲ್ಲಿ ಕಂಬ ಹಾಕ್ತಿವಿ. ಕಂಬ ಹಾಕಿ ಅದಕ್ಕೆ 2.5 ಅಡಿ ಮಣ್ಣೇರ್ಸ್ಬೇಕು. ಮಣ್ಣೇರ್ಸ್ತೀವಿ ಯಾಕೆಂದ್ರೆ ಮಲ್ನಾಡು ಏರಿಯಾದಲ್ಲಿ ನೀರು ಜಾಸ್ತಿ. ಇದು ಬೇರೆ ಇದೆಯಲ್ಲ, ನಿಮ್ಗೆ 1.5 ಇಂದ 2 ಅಡಿ ಉದ್ದ ಹೋಗ್ತದೆ, ನೆಲದ ಆಳದಲ್ಲಿ ಹೋಗ್ತದೆ. ಮಳೆ ನೀರು ಬೀಳಬಾರ್ದು, ಅದು ನೀರಲ್ಲಿ ಇದಾಗಬಾರ್ದು, ನೀರು ನಿಲ್ಬಾರ್ದು ಆ ಜಾಗದಲ್ಲಿ. ಮಲ್ನಾಡು ಏರಿಯಾದಲ್ಲಿ ಒಂದ್ ಸ್ವಲ್ಪ ಇಳಿಜಾರು ಜಾಗ ನೀವು ಇದ್ ಮಾಡ್ಕೋಬೇಕು, ಸೆಲೆಕ್ಟ್ ಮಾಡ್ಕೋಬೇಕು. ಇಳಿಜಾರು ಜಾಗ ಆದ್ರೆ ನೀರು ಬಸ್ದು ಹೋಗ್ಬೇಕು. ಅದಕ್ಕೆ ಈಗ ನಾವೇನ್ ಮಾಡ್ತೀವಿ, ಹೈಟ್ ಮಾಡ್ತೀವಿ ನೆಲನ, ಕಂಬ ಹೋಗುದಿ 1/2 ಅಡಿ ಹೈಟ್ಗೆ ಕಂಬ, 1/2 ಅಡಿ ಕುಣಿ ಹೊಡೆದು ಕಂಬ ಹಾಕಿ ಅದಕ್ಕೆ 2.5 ಅಡಿ 2 ಅಡಿ 2.5 ಅಡಿ ಮಣ್ಣೇರಿಸ್ತೀವಿ. ಮಣ್ಣೇರಿಸಿ ಆ 10 ಅಡಿ ಡಿಸ್ಟೆನ್ಸ್ ಅಲ್ಲಿ 5 ಕಡ್ಡಿ ಹಾಕ್ತೀವಿ, ಕೋಲ್ ಹಾಕ್ತೀವಿ. ಕೋಲ್ ನಿಂತು ಕೋಲಿಗೆ 2-2 ಗಿಡ ನಂತರಲ್ಲೇ ಹಚ್ಚತೀವಿ, ಹಿಂಗೆ ಸಾಲ್ ಮಾಡ್ತೀವಿ, ಉದ್ದ ಸಾಲ್ ಮಾಡ್ತೀವಿ. 2-2 ಅಡಿಗೆ ಒಂದೊಂದು ಕಡ್ಡಿ ಹಾಕಿ ಆ ಕೋಲಿಗೆ ಗಿಡ ಹಚ್ತೀವಿ. ಗಿಡ ಹಚ್ಚಿ ಮಧ್ಯೆ ಒಂದೊಂದು ಕಂಬ ಇರ್ತದೆ, ಕಲ್ ಕಂಬ ಇರ್ತದೆ, ಅದನ್ನು ಸಪೋರ್ಟ್ ತಗೊಂಡು ಗಿಡ ಹಚ್ಚಿ 1 ಎಕರೆಗೆ ನೀವು 6,000 ಗಿಡ ಹಚ್ಬೋದು. ಅದೇ ಪೋಲ್ ಟು ಪೋಲ್ ಸಿಸ್ಟಮ್ ಅಂದ್ರೆ 8 ಅಡಿಗೆ ಹಾಕ್ತಾರೆ, ಗಿಡದಿಂದ ಗಿಡಕ್ಕೆ 8 ಅಡಿ, ಸಾಲಿಂದ ಸಾಲಿಗೆ 10 ಅಡಿ ಹಾಕ್ತೀವಿ, 12 ಅಡಿನೂ ಹಾಕ್ತಾರೆ ಸಾಲದಿಂದ ಸಾಲಿಗೆ. ಆಗೇನಾಗ್ತದೆ, ಒಂದು ಕಲ್ ಕಂಬಕ್ಕೆ 4 ಗಿಡ ಹಾಕ್ತಾರೆ, 4 ಗಿಡ ಹಚ್ಚಿ ಒಂದೇ ಕಲ್ ಕಂಬಕ್ಕೆ 4 ಗಿಡ ಹಚ್ಚಿ ಅದ ಮೇಲೆ ಒಂದು ರಿಂಗ್ ಹಾಕ್ತೀವಿ, ರಿಂಗ್ ಹಾಕ್ತೀವಿ ಇಲ್ಲ ಕಬ್ಬಣದ್ದು ಇದು ಮಾಡ್ತೀವಿ. ಅದು ಹೈಟ್ ಬಂದ್ಮೇಲೆ ಗಿಡ ಕೆಳಗ್ ಬಾಗ್ಬೇಕು. ಟ್ರೆಲಿಸ್ ಮೆಥಡ್ ಅಲ್ಲಿ ಏನ್ ಮಾಡ್ತೀವಿ, ಪೈಪ್ ಹಾಕ್ತೀವಿ ನಾವು, ಕಬ್ಬಣದ ಪೈಪ್ ಹಾಕ್ಬೇಕು. ಕಬ್ಬಿಣಕ್ಕೋಸ್ಕರ ಕಬ್ಬಿಣದ ಪೈಪ್ ಹಾಕೋದು, ಅದು ಸಪೋರ್ಟ್ಗೆ, ಅದು ಸಾಲಿಡ್ ಸಪೋರ್ಟ್ ಕೇಳ್ತದೆ. ಅದು 4.5 ಅಡಿ ಹೈಟ್ ಕಪ್ ನಾವು ಮಾಡಿದ್ಮೇಲೆ ಅದು ಕೆಳಗ್ ಬಾಗ್ಬೇಕು. ಗಿಡ ಹೆಂಗಿದೆ ಮೆಥಡ್ ಅಂದ್ರೆ, ಕೆಳಗ್ ಬಾಗಿದ್ರೆ ಫ್ರೂಟ್ ವೈನ್ಸ್ ಬರ್ತದೆ, ಅದು ಮೇಲಿಂದ ಹಿಂಗೆ ಕೆಳಗ್ಬೇಕು. ಹೈಟ್ ಮಾಡೋ ಒಂದು 4.5 ಅಡಿ ಹೈಟ್ ಮಾಡ್ತಾರೆ, ಆ ಹೈಟ್ ಲೆಕ್ಕದಲ್ಲಿ ಕೆಳಗ್ ಬಾಗುವ ಹಾಗೆ ಮಾಡಿ ಒಂಥರ ಈ ನೀವು ಏನ್ ಹೇಳ್ತೀವಿ ದ್ರಾಕ್ಷಿ ತೋಟ ಇರುತ್ತಲ್ಲ, ದ್ರಾಕ್ಷಿ ತೋಟ ತರ ಬಳ್ಳಿ ಮಾಡಿ ಅದನ್ನ ಬೀಳೋ ಹಾಗೆ ನಾವು ವ್ಯವಸ್ಥೆ ಮಾಡ್ಬೇಕು. TMT ಬಾರ್ ಹಾಕ್ತಾರೆ, GA ಕಬ್ಬಣ ಹಾಕ್ತಾರೆ. ಅದು ಪ್ರಿಪ್ರೇಷನ್ಗೆ ಸ್ವಲ್ಪ ಕೆಲಸ ಇದೆ, ಇದು ಬೇರೆ ಪ್ಲಾಂಟೇಶನ್ಗಿಂತ ಪ್ರಿಪ್ರೇಷನ್ ಸ್ವಲ್ಪ ಜಾಸ್ತಿ ಕೆಲಸ ಇದೆ. ಕಲ್ ಕಂಬ ಹಾಕ್ಬೇಕು, ಪೈಪ್ ಹಾಕ್ಬೇಕು, ಇಲ್ಲ ನಿಮ್ಗೆ ಟೈರ್ ಹಾಕಿ ರಿಂಗ್ ಹಾಕಿ ಅದೆಲ್ಲ ಸಪೋರ್ಟ್ ಮಾಡ್ಬೇಕು, ಗಿಡನ ಕಟ್ಕೋಂತ ಹೋಗ್ಬೇಕು. ಆದ್ರೆ ತಾವು ಉಷ್ಣವಲಯದ ಒಂದು ಗಿಡ, ಈ ಮಲ್ನಾಡಲ್ಲಿ ಯಾವ ತರ ಹೊಂದ್ಕೊಳ್ತು ಅಂತ ಹೇಳ್ತೀರಿ? ಹೊಂದ್ಕೊಳ್ಳೋದು ಅಂತ ಪ್ರಶ್ನೆ ಅಲ್ಲ, ಅದಕ್ಕೆ ನೀರ್ ನಿಲ್ಲಬಾರ್ದು ಅಷ್ಟೇ. ನೀರ್ ಸರಾಗವಾಗಿ ಹೋಗೋಕ್ ವ್ಯವಸ್ಥೆ ಮಾಡ್ಬೇಕು, ಇಲ್ಲ ಹೈಟ್ ಅಲ್ಲಿ ಮಾಡ್ಬೇಕು. ಅದು ಪ್ಲಾಂಟೇಶನ್ ಹೈಟ್ ಇರಬೇಕು, ನೀರು ನಿಲ್ಲಬಾರ್ದು, ಅದು ಇದು ಆಗ್ಬೇಕು. ಅದೇ ರೀತಿ ದೀತಿ ನೀವು ಏನಾಗ್ತದೆ, 15 ದಿವಸ 20 ದಿವಸಕ್ಕೆ ಒಂದು ಫಂಗಿಸೈಡ್. ನಾವೆಲ್ಲ ಆರ್ಗ್ಯಾನಿಕ್ ಮೆಥಡ್ ಅಲ್ಲಿ ಮಾಡ್ತಾ ಇದ್ದೀವಿ, ಟ್ರೈಕೋಡರ್ಮಾ ಸುಡುಮನಸ್ ಸ್ಪ್ರೇ ಕೊಡ್ತೀವಿ. ನಾನು ಹೇಳಿದ್ನಲ್ಲ, ಈಗ ಆ ಟ್ರೆಂಚ್ ಮಾಡಿ ಗಿಡ ಹಚ್ಚಿದ್ವಿ, ಗಿಡ ಹಚ್ಚಿದ್ಮೇಲೆ ನಾವು ಸಪೋರ್ಟ್ ಮಾಡ್ಕೊತ ಹೋಗ್ತೀವಿ. ಅದು 9 ತಿಂಗಳಲ್ಲಿ ನೀವು 4 ಅಡಿ 5 ಅಡಿ ಹೈಟ್ ಬರ್ತದೆ, ಹೈಟ್ ಬಂದು ಕೆಳಗೂ ಬೀಳ್ತದೆ. 9 ತಿಂಗಳಿಂದ 1.5 ವರ್ಷದಲ್ಲಿ ನಿಮ್ಗೆ ಕ್ರಾಪ್ ಚಾಲು ಆಗ್ತದೆ. ಎಲ್ಲಿಂದ ತಂದ್ರೆ ನೀವು ಇದನ್ನೆಲ್ಲ? ಇದು ಆಕ್ಚುಲಿ ಮಹಾರಾಷ್ಟ್ರದಿಂದ ಪ್ಲಾಂಟೇಶನ್ ತಂದಿವಿ. ಅದು ಜಂಬೋ ರೆಡ್ ಅಂತ ವೆರೈಟಿ ಇದೆ, ಇದು ಜಂಬೋ ರೆಡ್ ಅಂತ ಹೇಳಿ. ಇದು ಆಕ್ಚುಲಿ ಶ್ರೀಲಂಕಾ ವೆರೈಟಿ, ಶ್ರೀಲಂಕಾ ಜಸಿಲೋನ್ ವೆರೈಟಿ ಹೇಳ್ತಾರೆ. ಇದು ರೆಡ್, ಒಳಗಡೆ ಪಿಂಕ್ ರೆಡ್ ಇರ್ತದೆ, ಹೊರಗಡೆನೂ ರೆಡ್ ಇರ್ತದೆ. ಡ್ರ್ಯಾಗನ್ ಫ್ರೂಟ್ ಅಲ್ಲಿ 3 ತರ ಮೀನ್ ವೆರೈಟಿ ಇದೆ, ಮೂರು ವಿಧಗಳು, ರೆಡ್ ಇದೆ, ವೈಟ್ ಇದೆ, ಹಾಗೆ ಯೆಲ್ಲೋನು ಇದೆ, ಯೆಲ್ಲೋ ಹಳದಿ ಬಣ್ಣದ ಇದೆ. ರೆಡ್ ವೈಟ್ ಏನಾಗ್ತದೆ, ಅದು ಸೆಲ್ಫ್ ಪಾಲಿನೇಷನ್ ಇರ್ತದೆ. ಅದೇ ನಿಮ್ಗೆ ಯೆಲ್ಲೋ ಇದೆಯಲ್ಲ, ನಮ್ದು ಯೆಲ್ಲೋ ಬಂದು ಸೆಲ್ಫ್ ಪಾಲಿನೇಷನ್ ಇಲ್ಲ, ನಾವು ಪಾಲಿನೇಷನ್ ಮಾಡ್ಬೇಕಾಗ್ತದೆ. ಅದು ಏನು ಒಂದು ಸ್ವಲ್ಪ ಟೆಕ್ನಿಕಲ್ ಸಮಸ್ಯೆ ಏನು ಅಂದ್ರೆ, ಇದು ರಾತ್ರಿ ಮಾತ್ರ ಅರಳುತ್ತದೆ. ಇದು ಹೂವು ಮೊಗ್ಗಾಗಿ ಅರಳಕ್ಕೆ 15 ದಿವಸ ಬೇಕು. ರಾತ್ರಿ ಅರಳುತ್ತೆ, ಸಂಜೆ 8 ಗಂಟೆಗೆ ಅರಳಿದ್ರೆ ಬೆಳಿಗ್ಗೆ ಅನ್ನೋಷ್ಟೊತ್ತಿಗೆ ಹೂವು ಬಾಡೋಗ್ಬಿಡ್ತದೆ. ಅದಕ್ಕೆ ಸೆಲ್ಫ್ ಪಾಲಿನೇಷನ್ ಗಿಡ ಒಳ್ಳೇದು, ನಾವೇ ಪಾಲಿನೇಷನ್ ಮಾಡೋದು ಸ್ವಲ್ಪ ಕಷ್ಟ, ಕಾಲ ಕಷ್ಟ ಆಗ್ತದೆ. ಆಮೇಲೆ ಮೇನ್ ಇದು ಡ್ರ್ಯಾಗನ್ ಫ್ರೂಟ್ ಅನ್ನೋದು ನಿಮ್ಗೆ ಕಡಿಮೆ ಜಾಗದಲ್ಲಿ ಹೆಚ್ಚಿನ ಇಳುವರಿ ತೆಗಿಬಹುದು, ಹೆಚ್ಚಿನ ಇಳುವರಿ ತೆಗಬಹುದು. ಆಮೇಲೆ ನೀರಿನ ಅಗತ್ಯ ಜಾಸ್ತಿ ಅಗತ್ಯ ಇರುವುದಿಲ್ಲ. ಇದು ನಾನು 1 ಎಕರೆ ತೋಟನ 1 HP ಮೋಟರ್ ಅಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀನಿ, 1 ಎಕರೆ 6,000 ಗಿಡ. ಅಂದ್ರೆ ನೀರಿನ ಮಿತ ಬಳಕೆಯಿಂದ ಮಾಡಬಹುದು ನೀವು, ನೀರು ಜಾಸ್ತಿ ಅಗತ್ಯ ಇರುವುದಿಲ್ಲ. ಆಮೇಲೆ ಮಿತವಾಗಿ ನೀರು ಬಿಡಬೇಕಾಗ್ತದೆ. ನಾವು ಆರ್ಗ್ಯಾನಿಕ್ ಅಲ್ಲಿ ಬಳಸಿದ್ರು ಮಾಡಿದ್ರು ತುಂಬಾ ಸೂಕ್ತವಾಗಿ ಅನುಕೂಲ ಆಗಿ ಕಾಣ್ತದೆ. ಯಾಕೆಂದ್ರೆ ಇದು ಫ್ರೂಟ್ ಇದೆ, ಫ್ರೂಟ್ ಇರೋದ್ರಿಂದ ನಿಮ್ಗೆ ಚೆನ್ನಾಗಿ ಬರುತ್ತೆ, ಹೆಚ್ಚಿನ ಇಳುವರಿ ಇದೆ ಇದು. ನಿಮ್ಗೆ ಒಂದು ಗಿಡ ಏನಿಲ್ಲ ಅಂದ್ರು ನಿಮ್ಗೆ 4-5 kg ಹಣ್ಣು ಕೊಡ್ತದೆ ಒಂದು ಗಿಡ. ನಮ್ದು 6,000 ಗಿಡ ಇದೆ, ಅದು ಕ್ಯಾಲ್ಕುಲೇಷನ್ ಆಗ್ತದೆ. ನಾವು ಇದು 2nd ವರ್ಷ 2nd ಸೀಸನ್ ಕ್ರಾಪ್ ಫ್ರೂಟ್ ಕೊಯ್ತಾ ಇದೀವಿ. ಹಿಂದಿನ ವರ್ಷ ನಾವು 1-3 ಟನ್ ಅಷ್ಟು ಫ್ರೂಟ್ ಕೊಯ್ದಿದ್ದೀವಿ. ಅದು 3ನೇ ವರ್ಷದ ನಂತರ ನಿಮ್ಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಕೆನಾಪಿ ಹೇಗಾಗ್ತದೋ, ಬಳ್ಳಿ ಎಷ್ಟು ಬೆಳೀತದೋ ಅಷ್ಟು ಫ್ರೂಟ್ ಕೊಡ್ತಾ ಹೋಗ್ತದೆ ನಿಮ್ಗೆ. ಎಷ್ಟು ದಿನ ನಂತರವಾಗಿ ಫ್ರೂಟ್ ಸ್ಟಾರ್ಟ್ ಆಗೋದು, ಹೂವು ಎಷ್ಟು ದಿನ ನಂತರವಾಗಿ ಪ್ರಾರಂಭ ಆಗೋದು? ಅದು ಏಪ್ರಿಲ್ ಇಂದ ಶುರು ಆಗ್ತದೆ ನಿಮಗೆ. ಏಪ್ರಿಲ್ ಇಂದ ಆಗಸ್ಟ್ ವರ್ಗು ಹೂವು ಕಂಟಿನ್ಯೂಸ್ ಬರ್ತಾನೆ ಇರ್ತದೆ. ಮೇ ಇಂದ ಅದು ಹಣ್ಣಾಗಿ ಕನ್ವರ್ಟ್ ಆಗ್ತದೆ. ಮೇ ಇಂದ ಸೆಪ್ಟೆಂಬರ್ ವರ್ಗು ಹಣ್ಣು ಜನರೇಟ್ ಆಗ್ತಾನೆ ಇರ್ತದೆ. ಹೂ ಬರೋದು, ಕಾಯಿ ಬರೋದು, ಹಣ್ಣಾಗೋದು ಕಂಟಿನ್ಯೂಸ್ 1-5 ತಿಂಗಳು ಬರ್ತಾನೆ ಇರ್ತದೆ ಫ್ರೂಟ್. ಒಂದು ಗಿಡಕ್ಕೆ ಏನಿಲ್ಲ ಅಂದ್ರೆ ಮಿನಿಮಮ್ 4 kg ಕೊಡ್ತದೆ. ಇದು ಉಷ್ಣವಲಯದ ಒಂದು ಗಿಡ ಆಗಿರೋದ್ರಿಂದ ಈ ಮಲೆನಾಡು ಭಾಗದಲ್ಲಿ ಸದಾ 3-4 ತಿಂಗಳು ಮಳೆ ಜಾಸ್ತಿ ಇದ್ದೇ ಇರುತ್ತೆ. ಆ ಸಮಯದಲ್ಲಿ ತಾವೇನೇನು ಒಂದು ನಿರ್ವಹಣಾ ಕ್ರಮಗಳನ್ನು ಮಾಡ್ತೀರಾ? ಪ್ರೀ ಮಾನ್ಸೂನ್ ಮೇಂಟೆನೆನ್ಸ್ ಅಂತ ಹೇಳ್ತೀವಿ, ಆಮೇಲೆ ಪೋಸ್ಟ್ ಮಾನ್ಸೂನ್ ಮೇಂಟೆನೆನ್ಸ್ ಅಂತ ಹೇಳ್ತೀವಿ. ಮೇನ್ ಏನು ಅಂದ್ರೆ ನಿಮ್ಗೆ ಮಳೆ ಚಾಲಾಗಲ್ಲ ಶುರುವಾಗಿನ ಮುಂಚೆ ನಿಮ್ಗೆ ಅದಕ್ಕೆ ಆರ್ಗ್ಯಾನಿಕ್ ಮೆಥಡ್ ಅಲ್ಲಿ ನೀವು ಮಾಡ್ತೀರಿ ಅಂದ್ರೆ ಟ್ರೈಕೋಡರ್ಮಾ ಸುಡೋಮೋನಾಸ್ ಪ್ರತಿ ಲೀಟ್ರಿಗೆ 5 ಗ್ರಾಮ್ ಪ್ರತಿ ಲೀಟ್ರಿಗೆ 5 ಗ್ರಾಮ್ ಅಂತ ಹೇಳಿ ಸ್ಪ್ರೇ ಕೊಡ್ತೇವೆ. ಅದೇ ಈ ಹುಳ ಕೀಟ ಬಾಧೆಗೋಸ್ಕರ ನೀಮ್ ಆಯಿಲ್ ಪ್ರತಿ ಲೀಟ್ರಿಗೆ 2 ml ಹಂಗೆ ಹುಳ ಬಾಧೆ ಏನಾದರೂ ಇದ್ರೆ ಸ್ಪ್ರೇ ಕೊಡ್ತೀವಿ. ಆಮೇಲೆ ನಂತರನೂ ಅಷ್ಟೇ, ಮಾನ್ಸೂನ್ ಕಳೆದ ನಂತರನೂ ಅಷ್ಟೇ ಅದೇ ರೀತಿ ರಿಪೀಟ್ ಮಾಡ್ತಾ ಇರ್ತೇವೆ. ಸೊ ಅದೇ ನೀವು ಕೆಮಿಕಲ್ ಇದು ಮಾಡೋದಾದ್ರೆ COC ಅಂತ ಬರ್ತದೆ, ಕಾಪರ್ ಆಕ್ಸಿಕ್ಲೋರೈಡ್. ಆಮೇಲೆ ಇನ್ನೊಂದು ಮೆಟಲ್ ಆಕ್ಸಿ ಮೆಂಕೋಜೆಬ್ ಅಂತ ಬರ್ತದೆ. ಅದನ್ನು 1-2 ಟೈಮ್ಸ್ ಮಳೆಗಾಲ ಶುರು ಆಗಿನ ಮುಂತೆ ಅಥವಾ ಮಳೆಗಾಲ ಮುಗಿದ ಮೇಲೆ ಸ್ಪ್ರೇ ತಗೋಬೇಕು. ಅದ್ರ ಜೊತೆಗೆ ನಿಮ್ಗೆ ಬೋರ್ಡೋ, ನಮ್ಮಲ್ಲಿ ಜಾಸ್ತಿ ಕಾಮನ್ ಆಗಿ ಬೋರ್ಡೋ ಎಲ್ಲರಿಗೂ ಚಿರಪರಿಚಿತ. ಬೋರ್ಡೋ ಸ್ಪ್ರೇ ಮಾಡೋದ್ರಿಂದನೂ ಇದು ನಿಮ್ಗೆ ಮಳೆಗಾಲದಲ್ಲಿ ವಿಲ್ಟ್ ಅಂತ ಒಂದು ಸಮಸ್ಯೆ ಬಾಧೆ ಇರ್ತದೆ. ಯಾಕೆಂದ್ರೆ ನೆಲ ಎಲ್ಲ ಹಸಿ ಇರ್ತದೆ, ವಿಲ್ಟ್ ಅನ್ನೋ ಒಂದು ಇದಾಗ್ತದೆ. ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಇದು ಕಂಟ್ರೋಲ್ ಮಾಡ್ತದೆ. ಈ ಒಂದು ಡ್ರ್ಯಾಗನ್ ಫ್ರೂಟಿಗೆ ಬರ್ತಕ್ಕಂತಹ ರೋಗಗಳು ಏನೇನು ಒಂದು ಸಮಸ್ಯೆಗಳ ಬಗ್ಗೆ ಏನೇನು ಹೇಳ್ತೀರಿ? ಸಮಸ್ಯೆ ಅಂದ್ರೆ ಅಂತ ಏನು ಗಿಡ ಅಂತೂ ಸಾಯೋದಿಲ್ಲ ನಿಮ್ಗೆ. ನಿಮ್ಗೆ ಎಂತ ಮಾಡಿದ್ರು ನೀವು ಕಟ್ ಮಾಡಿ ಎಸೆದ್ರು ಸಾಯೋದಿಲ್ಲ ಗಿಡ. ಇದು ಅದು ಏನು ಅಂತಾರೆ ರೋಗ ಅಂದ್ರೆ ಅದೇ ವಿಲ್ಟ್ ನಾ ಹೇಳಿದ್ನಲ್ಲ, ಆ ವಿಲ್ಟ್ ಒಂದು ಬರ್ತದೆ. ಅದಕ್ಕೆ ನಿಮ್ಗೆ ಬೋರ್ಡೋ ಕೊಡ್ಬೋದು, ಟ್ರೈಕೋಡರ್ಮಾ ಸುಡೋಮೋನಾಸ್ ಕೊಡ್ಬೋದು, ಇಲ್ಲ ಕೆಮಿಕಲ್ ಹಾಕ್ತೀನಿ ಅಂದ್ರೆ COC ಮೆಟಲಸಿ ಮೆಕೋಜೆಬ್ ಕೊಡ್ಬೋದು. ಅದೇ ರೀತಿ ನಿಮ್ಗೆ ಬೇಸಿಗೆಯಲ್ಲಿ ಒಂದು ಸಮಸ್ಯೆ ಇದೆ. ಬೇಸಿಗೆಯಲ್ಲಿ ಏನಾಗತ್ತೆ, ಸನ್ಬರ್ನ್ ಅಂತ ಇರ್ತದೆ, ಹೆಚ್ಚು ಸೂರ್ಯನ ಶಾಖ. ಹಾ ಹೌದು, ಏಪ್ರಿಲ್ ಮೇ ತಿಂಗಳಲ್ಲಿ ಸನ್ಬರ್ನ್ ಅಂತ ಬರ್ತದೆ. ಸನ್ಬರ್ನ್ ಬಂದ್ರೆ ಅದೇನು ಆ ಪಾರ್ಟ್ ಸ್ವಲ್ಪ ಯೆಲ್ಲೋ ಪಾರ್ಟ್ ಕ್ರಿಯೇಟ್ ಆಗುತ್ತೆ, ಅದನ್ನ ಕಟ್ ಮಾಡಿ ತೆಗಿಬೇಕಾಗತ್ತದೆ. ಅದ್ರ ಜೊತೆಗೆ ಅದು ನಾವು ಇದು ಸುಣ್ಣ ಬರ್ತದೆ, ಸುಣ್ಣ ಇಲ್ಲೋ ಖೈಲಿನ್ ಸ್ಪ್ರೇ ಅಂತ ಬರ್ತದೆ. ಖೈಲಿನ್ ಚೈನಾ ಕ್ಲೇ ಅಂತಾರೆ, ಖೈಲಿನ್ ಸ್ಪ್ರೇ ಅಂತ ಬರ್ತದೆ. ಅದನ್ನ 200 ಲೀಟರ್ ಡ್ರಮ್ಮಿಗೆ 20 kg ಕಲಿಸ್ಕೊಂಡು ಸ್ಪ್ರೇ ಕೊಡಬೇಕು. ಅದು ಎಲ್ಲ ವೈಟ್ ವೈಟ್ ವೈಟ್ ವೈಟ್ ಇದಾಗಬೇಕು. ಅವಾಗ ಏನಾಗುತ್ತೆ, ಸೂರ್ಯನ ಕಿರಣ ಡೈರೆಕ್ಟ್ ಬೀಳೋದಿಲ್ಲ ಪ್ಲಾಂಟೇಶನ್ ಮೇಲೆ, ಅವಾಗ ಅದು ಒಂದು ಸ್ವಲ್ಪ ಪ್ರೊಟೆಕ್ಟ್ ಆಗ್ತದೆ. ಏಕದಮ್ ನಿಮ್ಗೆ ಅಡ್ಡು ಮಳೆ ಚಾಲು ಆಗ್ತಿದ್ದಂಗೆ ಒಳ್ಳೆ ಫ್ಲವರ್ ಶುರು ಆಗ್ತದೆ. ಈ ಒಂದು ಡ್ರ್ಯಾಗನ್ ಸಸಿನ ತಂದ್ರಿ, ಅದನ್ನ ಯಾವ ತರ ಅದನ್ನ ಭೂಮಿಗೆ ಹೇಳ್ತಾ ಇದ್ದೆ, ಅವಾಗ ಬದು ಮಾಡ್ತೀರ ಗಿಡ, ಇದು ಏನಂತಾರೆ ಕಂಬ ಹಾಕ್ತೀರ. ಕಂಬ ಹಾಕಿದ ಮೇಲೆ ನಾವೇನ್ ಮಾಡ್ತೀವಿ, ಅದು 1/4 ಅಡಿ ಒಂದು 1.75 ಅಡಿ ಹೊಂಡ ತೆಗಿತೀವಿ, ಏನು ಗುಂಡಿ ತೆಗಿತೀವಿ. ಗುಂಡಿ ತೆಗೆದು ಅದಕ್ಕೆ ನಾವು ಸಗಣಿ ಗೊಬ್ಬರ ಹಾಕ್ತೀವಿ. ಸಗಣಿ ಗೊಬ್ಬರ ಹಾಕಿ ಒಂದು ಸ್ವಲ್ಪ ನೀಮ್ ಆಯಿಲ್, ಆ ನೀಮ್ ಪೌಡರ್, ನೀಮ್ ಪೌಡರ್, ಬೇವಿನ ಹಿಂಡಿ, ಬೇವಿನ ಹಿಂಡಿ 100 ಗ್ರಾಮ್ 150 ಗ್ರಾಮ್ ಹಾಕಿ ಕಲಸಿ ಗಿಡನ ಇಟ್ಟು ಅದನ್ನು ಮಣ್ಣು ಹಾಕಿ ಅದನ್ನು ಆ ಕಂಬ ಇರುತ್ತಲ್ಲ ಕಂಬಕ್ಕೆ ಕಟ್ಟಬೇಕಾಗ್ತದೆ. ಕಂಬ ನಾವು ಮೇಲೆ ಟ್ರೆಲೀಸ್ ಆಗಿ ಕೆಳಗೆ ಬಾಗುವವರೆಗೂ ಅದು ಕಟ್ಕೊಂಡು ಹೋಗ್ಬೇಕಾಗತ್ತೆ. ಕಟ್ಕೊಂಡು ಹೋಗೋ ಒಂದು ಕೆಲಸ ಇರ್ತದೆ ಇದರಲ್ಲಿ, ಸ್ವಲ್ಪ ಮೇಂಟೆನೆನ್ಸ್. ಈ ಒಂದು ನಿರ್ವಹಣೆ ಮಾಡಕ್ಕೆ ಎಷ್ಟು ದಿವಸ ಬೇಕಾಗುತ್ತೆ? ಔಷಧದಲ್ಲಿ ಅಂದ್ರೆ ಹೂ ಬಿಡೋ ತನಕ ಇದನ್ನ ಮಾಡಬೇಕು ಯಾವ ತರ? ಅದು ಸೀಸನಲ್ ಕ್ರಾಪ್ ಇದು. ಒಂದು ಒಂದೂವರೆ ವರ್ಷ ನೀವು ಅದು ಗಿಡ ಕೆನಾಪಿ ಜನರೇಟ್ ಆಗೋವರೆಗೂ ಗಿಡ ಕಟ್ಕೋಂತ ಹೋಗ್ಬೇಕಾಗ್ತದೆ. ಆ ಕಂಬದ ಮೇಲೆ ಸಪೋರ್ಟ್ ತಗೊಂಡು ಏರ್ ರೂಟ್ಸ್ ಅಂತಾನು ಇರ್ತದೆ. ಇದಕ್ಕೆ ಕಂಬಕ್ಕೆ ರೂಟ್ ಬೇರುಗಳು ಬಂದು ಸುತ್ತಕೊಳ್ಳುತ್ತೆ. ಕಟ್ಕೊಂಡು ಹಂಗೆ ನಾವು ದಾರ ಕಟ್ಟಬೇಕಾಗುತ್ತೆ. ದಾರ ಕಟ್ಟಿ ಅದು ಏನು 5 feet ಬಂದ ತಕ್ಷಣ ಅದು ಕೆಳಗೆ ಬೀಳಕ್ಕೆ ಶುರು ಆಗ್ತದೆ. ಸೊ ನಿಮಗೆ ಏನಾಗ್ತದೆ, ಒಂದು ಆ ಸೀಸನ್ ಜನವರಿ ಪ್ಲಾಂಟೇಷನ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ಬರೋ ಏಪ್ರಿಲ್ ಅಲ್ಲಿ ನಿಮ್ಗೆ ಫ್ಲವರಿಂಗ್ ಚಾಲು ಆಗ್ತದೆ. ಅಂದ್ರೆ ಒಂದು ವರ್ಷದ ನಂತರವಾಗಿ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ? ಒಂದು ವರ್ಷ ಒಂದೂವರೆ ವರ್ಷ ಬೇಕಾಗುತ್ತೆ. ನಾವು ನೆಟ್ಟದ ಮೇಲೆ ಡಿಪೆಂಡ್. ಅದು ನಾವು ಇವಾಗ ನೆಟ್ಟಿದ್ರೆ ಒಂದು ಸೀಸನ್ ಅಲ್ಲಿ, ಈಗ ಒಂದು ವರ್ಷದ್ದೇ ಬಂತು ಅಂದ್ರೆ ಆ ಒಂದು ವರ್ಷದಲ್ಲಿ ಬರುತ್ತೆ, ಇಲ್ಲ 6 months ಹಿಂದೆ ನೆಟ್ಟಿದ್ರೆ ಆ ಸೀಸನ್ ಗೆ ಸರಿಯಾಗಿ ಒಂದೂವರೆ ವರ್ಷಕ್ಕೆ ಕ್ರಾಪ್ ಚಾಲು ಆಗ್ತದೆ. ಅದೇ ರೀತಿ ನಿಮ್ಗೆ ವರ್ಷಕ್ಕೆ ಒಂದ್ಸಲ ಸಗಣಿ ಗೊಬ್ಬರ ಕೊಡ್ತೀವಿ, ಅದೇ ರೀತಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಸೊ ನೀರು ಜಾಸ್ತಿ ಅಗತ್ಯ ಇಲ್ಲ. ನಾವು ಜೀವಾಮೃತ ಕೊಡ್ತಾ ಇದೀವಿ. ಇದಕ್ಕೆ ಯಾವ ತರ ಜೀವಾಮೃತ ಕೊಡ್ತೀವಿ? ಜೀವಾಮೃತ ಹೇಗೆ ಕೊಡ್ತಾ ಇದೀವಿ ಅಂದ್ರೆ, ಈಗ 200 liters ಬ್ಯಾರಲ್ ಇರ್ತದೆ, ಅದಕ್ಕೆ ನಾವು 5 kg ಸಗಣಿ ಹಾಕ್ತೀವಿ. 5 kg ಅಂದ್ರೆ ನಾಟಿ ಹಸುವಿನ ಸಗಣಿ, ಅಂದ್ರೆ ಮಲೆನಾಡು ಗಿಡ್ಡ. 5 liters ಇದು ಹಾಕ್ತೀವಿ, ಅದರದ್ದು ಗಂಜಲ ಮಲೆನಾಡು ಗಿಡ್ಡದು. 2 kg ಬೆಲ್ಲ ಹಾಕ್ತೀವಿ, ಅಂದ್ರೆ ಜೋನಿ ಬೆಲ್ಲ ನಮ್ಮಲ್ಲಿ ಸಿಗ್ತದೆ, ಜೋನಿ ಬೆಲ್ಲ ಹಾಕ್ತೀವಿ. ಹಾಗೆ 1 kg ಕಡಲೆ ಹಿಟ್ಟು ಹಾಕ್ತೀವಿ. 1-2 liters ಹುಳಿ ಮಜ್ಜಿಗೆ ಮೊಸರು ಏನಾರು ಇದ್ರೆ ಹಾಕ್ತೀವಿ. ಹಾಗೆ 1 hidiyashtu ಮಣ್ಣು ಹಾಕಿ 200 liters ಬ್ಯಾರ್ಲಿಗೆ ಅದನ್ನ ನೀರು ಫುಲ್ ಮಾಡಿ ತುಂಬಿ 7 days ಮಿಕ್ಸ್ ಮಾಡ್ತಾ ಇರ್ತೀವಿ. 2-3 times ಡೈಲಿ ಮಿಕ್ಸ್ ಮಾಡ್ತೀವಿ. 7 days ಆದ್ಮೇಲೆ ನಮ್ಮಲ್ಲಿ ಡ್ರಿಪ್ ಇರಿಗೇಷನ್ ಮಾಡಿದ್ದೀವಿ. ಅದೇ ಹೇಳಿದ್ನಲ್ಲ, ನಾವೇನು ಡ್ರಿಪ್ ನೀರಿನ ವ್ಯವಸ್ಥೆ ಮಾಡಿದ್ವಿ, ಆ ಪೈಪ್ ಮುಖಾಂತರ ಮೋಟರ್ ಮುಖಾಂತರ ಆ ನೀರು ಚಾಲು ಮಾಡ್ತೀವಿ. ಆ ಡ್ರಿಪ್ ಇರಿಗೇಷನ್ ಚಾಲು ಮಾಡ್ತೀವಿ, ಅದರ ಜೊತೆಗೆ ಇದನ್ನು ಸೇರಿಸ್ಬಿಡ್ತೀವಿ. 200 liters ಜೀವಾಮೃತ ತಯಾರಿ ಮಾಡಿ ಫಿಲ್ಟರ್ ಮಾಡಿ ಅದಕ್ಕೆ ಇದು ಮಾಡ್ರೆ ಮೋಟರ್ ಚಾಲು ಮಾಡ್ತೇವೆ. ಅದು ಎಲ್ಲ ಪ್ಲಾಂಟೇಷನ್ಗೂ ಅದು ಇದಾಗ್ತಾ ಹೋಗುತ್ತೆ. ನೀರಿನ ಜೊತೆಗೆ ಜೀವಾಮೃತನು ಸಪ್ಲೈ ಆಗ್ತದೆ, ಅದು ಡೈಲ್ಯೂಟ್ ಆಗಿ. ಸೊ ಅದು ಏನು ತಿಂಗಳಿಗೆ ಒಂದ್ಸಲ ಈ ತರ ಅದು ರೊಟೇಷನ್ ನಡೀತಾ ಇರುತ್ತೆ. ಜೊತೆ ಇಳುವರಿ ಬಗ್ಗೆ ಮಾತಾಡೋದಾದ್ರೆ ಎಷ್ಟು ಇಳುವರಿ ಬರಬಹುದು ಅಂತೀರಿ? ಡ್ರ್ಯಾಗನ್ ಫ್ರೂಟ್ ಹೇಳ್ತಿರೋದ ನೀವು, ಇದು ತೋಟಗಾರಿಕೆ ಬೆಳೆ ಇದೆ. ಇದು ನೀವು ಒಂದು ಸಲ ಹಚ್ಚಿದ್ರೆ 25-30 years ನಿಮ್ಗೆ ಬೆಳೆ ಕೊಡ್ತದೆ. ಒಂದು ಗಿಡ ನಾನು ಹಚ್ಚಿದ್ದೇನೆ, ಒಂದು ಗಿಡ ಹಚ್ಚಿದ್ರೆ 4-5 kg ಹಣ್ಣು ಕೊಡ್ತದೆ ಒಂದು ಸೀಸನ್. ಅದು ಏಪ್ರಿಲ್ ಟು ಆಗಸ್ಟ್ ಸೆಪ್ಟೆಂಬರ್ ಹಿಂಗೆ ಇಲ್ಲಿವರೆಗೂ ನನಗೆ ಒಂದು ಗಿಡ 4-5 kg ಹಣ್ಣು ಕೊಡ್ತದೆ. ನಾನು ಕಡಿಮೆ ಜಾಗದಲ್ಲಿ ಹೈಡೆನ್ಸ್ ಮಾಡಿದ್ದೀವಿ. ಹೈಡೆನ್ಸ್ ಅಲ್ಲಿ ಇದು ಉತ್ಪನ್ನ ಬೆಳೀತಿದ್ವಿ. 1 acre ನಿಮಗೆ 6,000 gida ಕೂತಿದೆ. 6,000 gidaಗೆ 4 kg ಅಂದ್ರೆ ಲೆಕ್ಕ ಹಾಕ್ರಿ, ನಿಮ್ಗೆ 25 tons ಆಗ್ತದೆ. 25 tons ನಿಮ್ಗೆ ಇಳುವರಿ ಕೊಡ್ತದೆ. 1.5 years ನಂತರವಾಗಿ ಹೂ ಪ್ರಾರಂಭವಾಗಿ ಹಣ್ಣು ಬಿಡೋ ಅಷ್ಟೊತ್ತಿಗೆ ಎಷ್ಟು ದಿವಸ ಆಗ್ಬಹುದು ಅಂತೀರಾ? ಹಾ, ಅದು ಇಂಪಾರ್ಟೆಂಟ್. ಒಂದ್ಸಲ ಮೊಗ್ಗಾಗಿ ಹೂವಾಗಿ ಬಿಡ್ಲಿಕ್ಕೆ, ಹೂವಾಗಿ ಅದು ಅರಳಲಿಕ್ಕೆ 15 days ಬೇಕು. 15 days ಆದ್ಮೇಲೆ ಅದು ಹೂವು ಅರಳುತ್ತೆ, ಅದು ಹೂವು ಬಾಡಿ ಹೋಗ್ತದೆ. ಅಲ್ಲಿಂದ 40 days ಬೇಕು ಅದು ಹಣ್ಣಾಗಿ ನಾವು ಫುಲ್ ರೈಪ್ ಆಗಿ ಅದನ್ನು ಕೊಯ್ಯೋ ಪರಿಸ್ಥಿತಿಗೆ ಬರಲಿಕ್ಕೆ. ಅಂದ್ರೆ 55 days ಬೇಕು ಒಂದು ಹೂವು ಹಣ್ಣಾಗಿ ಅದು ಕೊಯ್ಲು ಮಾಡಲಿಕ್ಕೆ. ಅಂದ್ರೆ 1 year ನಂತರವಾಗಿ ಹೂವಾಗಿ ಅದರ 55 days ನೀವು ಹಣ್ಣನ್ನ ತೆಗಿಬಹುದು? ಹೌದು ಹೌದು, ಅದು ಬರ್ತಾ ಇರ್ತದೆ ಮುಳ್ಳಿನ ಜಾಗದಲ್ಲಿ. ಮುಳ್ಳಿರ್ತದೆ ಇದು ಗಿಡದಲ್ಲಿ, 1.5 inches ಒಂದೊಂದು ಒಂದು ಮುಳ್ಳಿರ್ತದೆ. ಆ ಮುಳ್ಳಿನ ಜಾಗದಲ್ಲೇ ಹೂ ಬರ್ತದೆ. ಆ ಮುಳ್ಳಿನ ಜಾಗದಲ್ಲೇ ಹೊಸ ಹೊಸ ಟೊಂಗೆಗಳು ಶುರುವಾಗ್ತದೆ. ಮುಳ್ಳಿನ ಜಾಗದಲ್ಲೇ ಬ್ರಾಂಚಸ್ ಬರ್ತದೆ, ಹೂವು ಅದರಲ್ಲೇ ಬರ್ತದೆ. ಹೂವು ಬಂದು ಮೊಗ್ಗು ಬಂದು 55 days ಹಣ್ಣಾಗ್ತದೆ. ಈ ಹಣ್ಣಾದ್ಮೇಲೆ ಅದನ್ನ ತೆಗಿಲಿಕ್ಕೆ ಯಾವ ತರ ನಿರ್ವಹಿಸ್ತೀರಿ? ಹೇಗೆ ಅದು ಕೊಯ್ಲಿಗೆ ನಿಮಗೆ ಜಾಸ್ತಿ ಇಲ್ಲ, 1 ಇಟ್ಕೊಂಡ್ರೆ ಸಾಕು. ಕೊಯ್ಲಿಗೆ ಏನು ಬಹಳ ಜನ ಬೇಕಾಗಿಲ್ಲ, ಕೊಯ್ಲು ಮಾಡ್ಬೋದು. ಪ್ಯಾಕಿಂಗ್ ಎಲ್ಲ ಇರ್ತದೆ, ಅದು ಬಾಕ್ಸ್ ಪ್ಯಾಕಿಂಗ್ ಮಾಡ್ತೇವೆ. ಪ್ಯಾಕಿಂಗ್ ಮಾಡಿ ನಾವು ಮಾರ್ಕೆಟ್ಗೆ ಹಾಕ್ತೀವಿ. ಹಣ್ಣನ್ನು ಸಂರಕ್ಷಣೆ ಹೆಂಗ್ ಮಾಡ್ತೀರಾ? ಕಿತ್ತ ತಕ್ಷಣವಾಗಿ ಯಾವ ತರ ಅದನ್ನ ಇದ್ ಮಾಡೋದು? ಹೌದು, ಅದು ಹೇಗೆ ಅಂದ್ರೆ ನಿಮ್ಗೆ ಇದಕ್ಕೆ ಏನಂದ್ರೆ ಸೆಲ್ಫ್ ಲೈಫ್ ಅಂತಾರೆ, ಯಾವುದೇ ಫ್ರೂಟ್ಗೂ ಸೆಲ್ಫ್ ಲೈಫ್ ಅಂತಾರೆ. ಈ ನಮ್ಮ ಡ್ರ್ಯಾಗನ್ ಫ್ರೂಟ್ ಒಂದು 8-10 ದಿವಸ ಸೆಲ್ಫ್ ಲೈಫ್ ಇದೆ. ನಾವು ಏನ್ ಮಾಡ್ತೀವಿ, ಕೊಯ್ತೀವಿ, ಅದೇ ದಿವಸ ಕೊಯ್ದು ಅದೇ ದಿವಸನೇ ನಾವು ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಹಣ್ಣನ್ನ. ಯಾವ ತರ ಮಾಡ್ತೀರಾ ಮಾರ್ಕೆಟಿಂಗ್ ಎಲ್ಲ, ಇಲ್ಲಿ ಇಲ್ಲಿಗೆ ಬರ್ತಾರ ಅಥವಾ ಯಾವ ಇದಕ್ಕೆ ಮಾಡ್ತೀರ? ಇದು ಒಂದ್ ಸ್ವಲ್ಪ ಮಾರ್ಕೆಟಿಂಗ್ ಏನು ಅಂದ್ರೆ, ಇಲ್ಲಿ ಲೋಕಲ್ ಮಾರ್ಕೆಟ್ ಅಲ್ಲಿ ಇದು ಜನರಿಗೆ ಗೊತ್ತಿಲ್ಲ, ಇದು ಅಷ್ಟು ಅವೇರ್ನೆಸ್ ಇಲ್ಲ. ಎಷ್ಟೋ ಜನಕ್ಕೆ ಈ ತರದ ಒಂದು ಹಣ್ಣು ಇದೆ ಅಂತಾನೆ ಗೊತ್ತಿಲ್ಲ. ಸೊ ನಾವೇನು ಮಾಡಿದ್ವಿ, ನಮ್ ಬೆಂಗಳೂರಲ್ಲಿ ನಮ್ಗೆ ಒಂದು ಕಾಂಟ್ಯಾಕ್ಟ್ಸ್ ಇದೆ, ಅಲ್ಲಿ ಹೋಲ್ಸೇಲ್ ಡೀಲರ್ಸ್ ಇದ್ದಾರೆ, ಅವ್ರಿಗೆ ನಾವು ಏನ್ ಮಾಡ್ತೀವಿ, ಕೊಯ್ಲು ಮಾಡ್ತೀವಿಲ್ಲ ಆ ದಿವಸ ಎಲ್ಲ ಒಟ್ಟು ಮಾಡಿ ಅದನ್ನ ಬೇರೆ ಬೇರೆ ವೆರೈಟಿ ಮಾಡ್ತೀವಿ ಸೈಜ್. ಅದು ಆಕ್ಚುಲಿ ನಮ್ಗೆ 350 ಗ್ರಾಮ್ ಇಂದ 900 ಗ್ರಾಮ್ ವರೆಗೂ ಒಂದು ಹಣ್ಣು ತೂಗ್ತದೆ. ಹೌದು, ಒಂದು ಹಣ್ಣು ಅವರೇಜ್ 450-500 ಗ್ರಾಮ್ ಬರ್ತದೆ. ಒಂದು ಹಣ್ಣು 500 ಗ್ರಾಮ್ ವರೆಗೂ ಬರ್ತದೆ. ಅದರಲ್ಲಿ 2-3 ತರ ವೆರೈಟಿ ಮಾಡ್ತೀವಿ, 350-400 ಒಂದು, ಅದ್ರ ನಂತರ ಒಂದು ಸ್ಮಾಲ್, ಮೀಡಿಯಮ್, ಬಿಗ್ಗರ್ ಸೈಜ್ ಅಂತ ಹೇಳಿ ಆ ವೆರೈಟಿ ಬಾಕ್ಸಿಗೆ ಮಾಡ್ತೀವಿ. ಒಂದು ಬಾಕ್ಸಿಗೆ ಒಂದು 12 ಕೆಜಿ ಹಿಂಗೆ ಹಾಕ್ತೀವಿ, ಹಾಕಿ ಪ್ಯಾಕ್ ಮಾಡಿ ಬಸ್ಸಲ್ಲಿ ಟ್ರಾನ್ಸ್ಪೋರ್ಟ್ಗೆ ಹಾಕ್ತೀವಿ. ಒಂದು ಖರ್ಚಿನ ಬಗ್ಗೆ ಹೇಳೋದಾದ್ರೆ ಮತ್ತೆ ಆದಾಯದ ಬಗ್ಗೆ ಹೇಳೋದಾದ್ರೆ ಯಾವ ತರ ಅಂತೀರ? ಖರ್ಚಿ ಅಂದ್ರೆ ಈಗ ನಿಮ್ಗೆ ನಾವು ಸ್ವಂತ ಮಾಡಿ, ನಾವು ಈಗ 1 ಎಕರೆಲ್ ಮಾಡಿದೀವಿ, ಈಗ ಸ್ವಂತ ಮಾಡಿ ಎಲ್ಲ ಮಾಡಿದ್ರು ನಿಮ್ಗೆ 5-6 ಲಕ್ಷ ಬೇಕಾಗ್ತದೆ ಎಕರೆಗೆ. ಹೌದು, ಇನಿಷಿಯಲ್ ಕೆಲಸ ಇರ್ತದೆ, ನೀವು ಪೋಲ್ ಮಾಡಬೇಕು, ಪೈಪ್ ಹಾಕಬೇಕು, ಸಪೋರ್ಟ್ ಕೊಡಬೇಕು, ಎಲ್ಲ ಇರ್ತದೆ. ಇನ್ಕಮ್ 1.5-2 ವರ್ಷದಿಂದ ನಿಮ್ಗೆ ಚಾಲು ಆಗ್ಬಿಡ್ತಿ. ಅದು ಏನಿಲ್ಲ ಅಂದ್ರೆ ನಿಮಗೆ 1 ಕೆಜಿಗೆ ಮಾರ್ಕೆಟಲ್ಲಿ ಈಗ ಪ್ರೆಸೆಂಟ್ ರೇಟು 140 ರೂಪಾಯಿ ಇದೆ. ಒಂದೊಂದ್ಸಲ ನಿಮಗೆ ಲಾಸ್ಟು ಹಿಂದಿನ ವರ್ಷ ನಮಗೆ 1-3 ಟನ್ ಅಷ್ಟು ಕೊಯ್ಲು ಮಾಡಿದ್ವಿ, ಹಿಂದಿನ ಸಲನು ಒಳ್ಳೆ ರೇಟ್ ಸಿಕ್ಕಿತ್ತು, ಈ ಸಲನು ಒಳ್ಳೆ ರೇಟಿಗೆ ನಿರೀಕ್ಷೆ ಮಾಡಿ ಆಲ್ರೆಡಿ 1-2 ಕ್ವಿಂಟಲ್ ಅಷ್ಟು ಹಣ್ಣು ಕೊಯ್ದಿದ್ದೀವಿ. ಈಗ ಜಸ್ಟ್ ಸೀಸನ್ ಶುರು ಆಗಿದೆ, ಜಸ್ಟ್ 1-2 ಕ್ವಿಂಟಲ್ ಹಣ್ಣು ಕೊಯ್ದಿದ್ದೀವಿ, ಈಗ ಜಾಸ್ತಿ ಆಗ್ತಾ ಹೋಗ್ತದೆ. ಖರ್ಚಿಗಿಂತ ಆದಾಯ ಹೆಚ್ಚು ಅಂತ ಹೇಳ್ತೀರಿ? ಖರ್ಚಿಗಿಂತ ಆದಾಯ 2ನೇ ವರ್ಷದಿಂದನೇ ನಿಮಗೆ ಲಾಭದಾಯಕ ಆಗ್ತಾ ಹೋಗ್ತದೆ. ಲಾಭದಾಯಕ 2ನೇ ವರ್ಷ 3ನೇ ವರ್ಷದಿಂದನೇ ಲಾಭದಾಯಕ ಆಗುತ್ತೆ ಅಂದ್ರೆ, ನಿಮಗೆ ಕಡಿಮೆ ಜಾಗದಲ್ಲಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಉತ್ಪಾದನೆಯನ್ನ ತೆಗೆಯೋಕೆ ಸಾಧ್ಯ ಇದೆ ಈ ಹಣ್ಣಿನಿಂದ. ಪ್ರೊಡಕ್ಟಿವಿಟಿ ಜಾಸ್ತಿ ಇರುತ್ತೆ, ನಿಮ್ಗೆ ಜಾಸ್ತಿ ಉತ್ಪನ್ನ ಸಿಗ್ತದೆ. ನಿಮ್ಗೆ ಬೇರೆ ನಾವು ಯಾವುದೇ ಗಿಡ ಹಚ್ಚಿದ್ರು ಜಾಸ್ತಿ ದೀರ್ಘಕಾಲ ಬೆಳೆ ಇರುವುದಿಲ್ಲ, ಇದು ಒಂದು ಸ್ವಲ್ಪ ದೀರ್ಘಕಾಲ ಬೆಳೆ ಬರ್ತದೆ ನಿಮ್ಗೆ. ನೀವು ಎಲ್ಲಾರು ನೋಡಿರ್ಬೋದು, ಎಲ್ಲಾ ಕಡೆನೂ ಬೆಳೀತಾರೆ, ಇದು ಈಗ ಎಲ್ಲಾ ಕಡೆ ಒಂದು ಟ್ರೆಂಡ್ ಆಗಿದೆ. ಟ್ರೆಂಡ್ ಕಾರಣ ಏನು ಅಂದ್ರೆ ಇದರ ಬೆಳೆ ಉತ್ಪಾದನೆ, ಅಷ್ಟು ಉತ್ಪಾದನೆ ಗಿಡ ಕೊಡ್ತಾನೆ ಇರ್ತದೆ. ನೀವು ಅದು ದೊಡ್ಡ ಗಿಡ ಬೆಳೆದಷ್ಟು ಕೊಡ್ತಾನೆ ಇರ್ತದೆ ಹಣ್ಣು. ಸೀಸನ್ ಅಂತ ಹೇಳಿದ್ರೆ ಯಾವ್ದು ಉತ್ತಮವಾದ ಸೀಸನ್ ಇದಕ್ಕೆ? ಇದಕ್ಕೆ ಹಣ್ಣು ಬಿಡ್ಲಿಕ್ಕೆ ಸೀಸನ್ ಏನು ಅಂದ್ರೆ ಜೂನ್ ಜುಲೈ ಅಲ್ಲಿ ಒಳ್ಳೆ ಹಣ್ಣು ಇರ್ತದೆ. ಮೇ ಜೂನ್ ಜುಲೈ ಅಲ್ಲಿ ಜಾಸ್ತಿ ನಿಮ್ಗೆ ಫ್ರೂಟಿಂಗ್ ಇರ್ತದೆ. ಸೊ ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ, ಒಮ್ಮೆಲೆ ಪೀಕ್ ಅಲ್ಲಿ ಹೋಗ್ತದೆ, ಮತ್ತೆ ರೆಡ್ಯೂಸ್ ಆಗ್ತಾ ಬರ್ತದೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್. ನೀವು ಅದರಲ್ಲಿ ಇನ್ನೂ ಒಂದು ಟೆಕ್ನಿಕ್ ಇದೆ ನಿಮಗೆ, ಇದು ಒಂದು ಈಗ ನಮ್ಮ ಮಲೆನಾಡಲ್ಲಿ ಏನಾಗ್ತದೆ ಅಂದರೆ ಜುಲೈ ನಂತರ ಒಂದು ಸ್ವಲ್ಪ ಬಿಸಿಲಿನ ಅಭಾವ ಆಗ್ತದೆ, ಅವಾಗ ಏನಾಗುತ್ತೆ ಒಂದು ಸ್ವಲ್ಪ ಮೊಗ್ಗಾಗೋದು ಕಡಿಮೆ ಆಗೋ ಚಾನ್ಸ್ ಇರ್ಬೋದು. ಅದಕ್ಕೆ ಏನು ಮಾಡ್ತಾರೆ ಸಬ್ಸ್ಟಿಟ್ಯೂಟ್ ಅಂತೇಳಿ, ಈಗ ಜನ ಈಗ ಕಡಿಮೆ ಜಾಗದಲ್ಲಿ ಮಾಡೋ ಅಂಥವ್ರು LED ಲೈಟ್ಸ್ ಕೂಡ ಅಳವಡಿಸ್ತಾರೆ ಗಿಡಗಳಿಗೆ. ಗಿಡಗಳ ಮಧ್ಯೆ ಸಾಲು ಮಧ್ಯೆ ನಿಮಗೆ ಸಾಲಿಂದ ಸಾಲಿಗೆ ನಿಮಗೆ 8-10 ಅಡಿ ಆಗ ಡಿಸ್ಟೆನ್ಸ್ ಇರ್ತದೆ, ಅದರ ಮಧ್ಯ 2 ಸಾಲಿಗೆ ಬೀಳೋ ಹಾಗೆ LED ಲೈಟ್ಸ್ನ ಅಳವಡಿಸ್ತಾರೆ. ಅಳವಡಿಸಿದಾಗ ನಿಮಗೆ 2 ತಿಂಗಳು ಇನ್ನೂ ಜಾಸ್ತಿ ಬೆಳೆ ತೆಗೆಯೋಕ್ಕೆ ಸಾಧ್ಯತೆ ಇದೆ. ಈ ರೀತಿ ಏನಾದರೂ ಅದನ್ನ ಬೆಳೆ ತೆಗಿಬಹುದು ಮಾಡಿದ್ದಾರೆ. ಈ ಭಾಗದಲ್ಲಿ ಕೇವಲ ಅಡಿಕೆ ಬೆಳೆಯೋದು, ಶುಂಠಿ ಬೆಳೆಯೋದು ಇದೇ ಬೆಳೀತಾ ಇದ್ದಾರೆ ಇಲ್ಲಿ. ಆದ್ರೆ ನೀವು ಇಲ್ಲಿ ಡ್ರ್ಯಾಗನ್ ಫ್ರೂಟ್ ನ ಬೆಳೆಯೋದ್ರಿಂದ ತಾವು ಈಗ ಬೆಳೆದು ಈಗ ಇದರಲ್ಲಿ ಒಳ್ಳೆ ಆದಾಯ ತಗೋತಾ ಇದ್ದೀರಾ, ಏನ್ ಹೇಳ್ತೀರಾ ಉಳಿದ ರೈತರಿಗೆ? ರೈತರು ಮಾಡಬಹುದು, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇದೆ, ಕೆಲಸ ಇದೆ, ಕೆಲಸ ಮಾಡಿ ಇದು ನಾನು ಒಳ್ಳೆ ಬೆಳೆ ತೆಗಿತೀನಿ, ಶಾರ್ಟ್ ಪೀರಿಯಡ್ ಅಲ್ಲಿ ಜಾಸ್ತಿ ಬೆಳೆ ಆಗ್ಬೇಕು, ನನಗೊಂದು ಛಲ ಇದೆ ಮಾಡ್ಬೇಕು ಹೊಸದೇನಾದ್ರು ಅಂತ, ಬಹಳ ಒಳ್ಳೆ ಉತ್ತಮವಾದ ಇದು ಇದೆ ಈಗ ಏನಾಗತ್ತೆ ಅಂದ್ರೆ, ನಿಮ್ಗೆ ಅಡಿಕೆ ತೆಂಗು ಏನೇ ಬೆಳೆ ಬೆಳೆದ್ರು ನೀರಿನ ಅಗತ್ಯ ಬಹಳ ಇದೆ. ನೀರು ಬೇಸಿಗೆಯಲ್ಲಿ ತುಂಬಾ ನೀರು ಕೊಡಬೇಕು. ನಾನು ಏನು ಹೇಳ್ತೀನಿ ಅಂದರೆ, ನಿಮ್ಮಲ್ಲಿ ನೀರಿನ ವ್ಯವಸ್ಥೆ ಇರೋದಿಲ್ಲ, ಒಂದು ಸ್ವಲ್ಪ ಬರಡು ಭೂಮಿ ಇರ್ತದೆ. ಅಂಥ ಬರಡು ಭೂಮಿಗೆ ಸೂಕ್ತವಾದ ಬೆಳೆ ಇದು. ಬರಡು ಭೂಮಿಯಲ್ಲಿ ನೀವು ಕಡಿಮೆ, ಒಂದು ಬಾವಿ ಇದೆ, ಓಪನ್ ಬಾವಿ ಇದೆ, ಅದೊಂದು ಅರ್ಧ ಎಚ್ ಪಿ ಮೋಟರ್ ಇದೆ, ಅದನ್ನು ನೀವು 20 ಗುಂಟೆ 50 ಗುಂಟೆ 40 ಗುಂಟೆ ನೀರು ಉಣಿಸ್ಬೋದು. ಅಷ್ಟು ವ್ಯವಸ್ಥೆ ಇದೆ ಇದು. ಜೊತೆಗೆ ಬುಷ್ ಪೇಪರ್ ಅಂತ ಹೇಳಿದ್ರೆ ಅಂದ್ರೆ ಪೊದೆಯ ಮೆಣಸು, ಅದ್ಯಾವ ರೀತಿ ಬೆಳ್ಕೊಂಡಿದ್ದೀರಾ, ಅದೇ ಹೇಗೆ ಅಂತ? ಪೊದೆ ಮೆಣಸು ಅದು ಮಾಡಿದೀವಿ, ಅದೊಂದು 6 ವರ್ಷದ ಹಿಂದೆನೆ ಮಾಡಿದೀವಿ. ಅದು ಹೇಗೆ ಅಂದ್ರೆ, ಆಕ್ಚುಲಿ ಕ್ರೀಪರ್ ಇರ್ತದಲ್ಲ ನಮ್ದು, ಆ ಕ್ರೀಪರ್ ಅಲ್ಲಿ ಹಿಂಗೆ ಕೆಳಗೆ ಬಂದಿರೋ ಬಳ್ಳಿನ ತಗೊಂಡು ನಾವು ಬುಷ್ ಪೇಪರ್ ಆಗಿ ಕನ್ವರ್ಟ್ ಮಾಡ್ತೇವೆ. ಅದನ್ನ ನಾವು ಏನ್ ಮಾಡ್ತೀವಿ, ಜಮೀನಿಗೆ ಹಚ್ಚಿದ್ವಿ, ಸ್ವಲ್ಪ ಶೆಡ್ ನೆಟ್ ಮಾಡಿ ಜಮೀನಿಗೆ ಹಚ್ಚಿದ್ವಿ. ಅದು ಸ್ಯಾಂಪಲ್ಗೋಸ್ಕರ ಮಾಡಿದ್ವಿ. ಸೊ ಅದೇನು ಮಾಡ್ತೀವಿ, ಅದು ಪನ್ನೀರ್ ಒನ್ ಇದೆ, ಪನ್ನೀರ್ ಒನ್ ವೆರೈಟಿ. ಅದು ಏನು ಮಾಡಿದ್ವಿ, ಒಂದು 3 ಅಡಿ 3 ಅಡಿ ಸ್ಪೇಸಿಂಗ್ ಕೊಟ್ಟು ನೆಲದಲ್ಲೇ ಹಚ್ಚಿ ನೋಡಿದ್ವಿ. ಎಲ್ಲರೂ ಏನು ಮಾಡ್ತಾರೆ, ಪಾಟ್ ಸಿಸ್ಟಮಲ್ಲಿ ಮಾಡ್ತಾರೆ. ಪಾಟ್ ಮಾಡಿ 2 ಅಡಿ ಹೈಟ್ ಮಾಡಿ ಪಾಟಲ್ಲಿ ಹಾಕಿ ಅದನ್ನು ಬೆಳೆಸ್ತಾರೆ. ಸೊ ನಾವೇನು ಮಾಡಿದ್ವಿ, ಅದು ಇರಲಿ, ಈಗ ಒಂಥರ ನೆಲದಲ್ಲಿ ಹಚ್ಚಿ ಬೆಳೆದ್ರೆ ಹೇಗೆ ಏನು ಅಂತ ವಿಚಾರ ಮಾಡಿದ್ವಿ. ಸೊ ಅದಕ್ಕೆ ಒಂದು ಸ್ವಲ್ಪ ಜಾಗದಲ್ಲಿ ನೆಲದಲ್ಲೇ ಹಚ್ಚಿ ಅದಕ್ಕೆ ಒಂದು ಕಡ್ಡಿಯಿಂದು ಪೈಪಿಂದು ಸಪೋರ್ಟ್ ಮಾಡಿ ನೆಲದಲ್ಲಿ ಹಚ್ಚಿ ಮಾಡಿದ್ವಿ. ಅದು ಸ್ವಲ್ಪ ವೈನ್ಸ್ ಎಲ್ಲ ಬಂತು, ಚೆನ್ನಾಗಿ ಬರ್ತಾ ಇದೆ. ಯಾವ ಥರ ಬರ್ತಿದೆ ಇಳುವರಿ ಎಲ್ಲ ಅದರಲ್ಲಿ? ಅದರಲ್ಲಿ ಒಂದು ಗಿಡಕ್ಕೆ ನಿಮಗೆ ಒಂದು ಒಂದು 300-400 ಗ್ರಾಮ್ ಕೊಯ್ಬೋದು, ಕಾಯಿ ಕೊಯ್ಬೋದು. ರೋಗಗಳ ಬಗ್ಗೆ ಏನು? ರೋಗ ಅಂದ್ರೆ ಅದು ಇದು ವಿಲ್ಟ್, 2-3 ತರ ವಿಲ್ಟ್ ಬರ್ತದೆ. ಅದು ಹಳದಿ ರೋಗ, ಆಮೇಲೆ ಶೀಘ್ರ ಸೊರಗುವ ರೋಗ ಅಂತ ಬರ್ತದೆ. ಸೊ ಅದಕ್ಕೆ ನಾವು ಅದು ಹೇಳಿದ್ನಲ್ಲ, ಕಾಪರ್ ಆಕ್ಸಿ ಕ್ಲೋರೈಡ್, ಮೆಟಲ್ ಆಕ್ಸಿ ಮೆಂಕೋ ಜಬ್ಬು, ಅಥವಾ ನಾವು ಆರ್ಗ್ಯಾನಿಕಲ್ ಮಾಡ್ತೀವಿ ಅಂದ್ರೆ ಟ್ರೈಕೋಡರ್ಮ ಸುಡೋಮೋನಾಸ್, ಅಥವಾ ಈ ನಮ್ದು ನಾಟಿ ಹಸುದು ಇದು ಬರುತ್ತಲ್ಲ ಗಂಜಲ, ಅದನ್ನ ನಾವು ಹಾಕಿದ್ರು ಒಂದು ಸ್ವಲ್ಪ ಕಂಟ್ರೋಲ್ ಬರುತ್ತೆ. ಬೋರ್ಡೋ ಕೊಡ್ತೀವಿ, ಬೋರ್ಡೋ ಕೊಟ್ಟು ಮಳೆಗಾಲದಲ್ಲಿ ಅದನ್ನ ಮೇಂಟೈನ್ ಮಾಡಲೇಬೇಕು. ನಾವು ನೆಲದಲ್ಲಿ ಹಾಕಿರೋದ್ರಿಂದ ಬಹಳ ಮೇಂಟೆನೆನ್ಸ್ ಇರ್ತದೆ. ಈ ಒಂದು ಕಾಳು ಮೆಣಸನ್ನ ಯಾವ್ದಕ್ಕೆ ಹಬ್ಸಿದಿರ ತಾವು? ಅದಕ್ಕೆ ಅದೇ ಪಿ ಯು ಸಿ ಪೈಪ್ ಸಪೋರ್ಟ್ ಕೊಟ್ಟಿದೆ. ಹಬ್ಸೋದು ಅಂದ್ರೆ ಅದು ಬುಷ್, ಅದು ಸಪೋರ್ಟು ಅಂದ್ರೆ ಅದು ಮರ ಏನೋ ಹಚ್ಚಿಲ್ಲ ಅದಕ್ಕೆ, ನೆಲದಲ್ಲೇ ಅದಕ್ಕೆ ಒಂದು ಪಿ ಯು ಸಿ ಪೈಪ್ ಕೊಟ್ಟು ಅದ್ರ ಮೇಲೆ ಅದು ನಿಲ್ಲೋ ಹಾಗೆ ಸಪೋರ್ಟ್ ಮಾಡಿ. ಒಟ್ನಲ್ಲಿ ಎಲ್ಲರೂ ಈಗ ಅಡಿಕೆ ಮರಕ್ಕೆ ಅದನ್ನ ಆ ತರ ಹಬ್ಬಿಸ್ತಾರೆ, ಬಟ್ ನೀವು ಬುಷ್ ಮಾಡಿರೋದ್ರಿಂದ ಆ ಒಂದು ಪದ್ಧತಿ ಬಗ್ಗೆ ಆ ಜನರು ಅದನ್ನು ಅದನ್ನು ಮುಂದೆ ಮಾಡಬಹುದು ಅನ್ನೋದು ಅಂದ್ರೆ, ಈಗ ಅದು ಗಾರ್ಡನ್ ಲೆಗ್ದಲ್ಲಿ ಮನೆ ಲೆಗ್ದಲ್ಲಿ ನೀವು ಅದು ಹಚ್ಚಲಿಕ್ಕೆ ಅಡ್ಡಿಲ್ಲ ಅಂದ್ರೆ, ಏನು ಕಮರ್ಷಿಯಲಿ ನಿಮ್ಗೆ ವಯಬಲ್ ಅಂತ ಹೇಳಕ್ ಬರಲ್ಲ, ಮೇಂಟೆನೆನ್ಸ್ ಇದೆ ಅದು. ಸೊ ಅದು ನಿಮ್ಗೆ ಆ ಗಿಡಕ್ಕೆ ತಕ್ಕಾಗಿ ನಿಮ್ಗೆ ಉತ್ಪನ್ನ ಕೊಡ್ತದೆ, ಸಣ್ಣ ಗಿಡ ಸಣ್ಣ ಉತ್ಪನ್ನ. ನೀವು ಅದೇ ಕ್ರೀಪರ್ ಹಚ್ಚಿದ್ರೆ ಅದು 2 ಕೆಜಿ ಡ್ರೈ ಕೊಡ್ತದೆ ನಿಮ್ಗೆ, ಹಾಗಿದೆ ಇದು. ಇದು ಕ್ರೀಪರ್ ಇಲ್ಲ, ಸಣ್ಣ ಗಿಡ ಇದೆ, ಅದು ಅದಕ್ಕೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟು ಕಾಯಿ ಬರ್ತದೆ. ಒಟ್ಟಲ್ಲಿ ತಾವು ಬುಷ್ ಪೇಪರ್ ಹಾಗೂ ಡ್ರ್ಯಾಗನ್ ಫ್ರೂಟ್ ಬರೆದು ಚೆನ್ನಾಗಿ ಒಳ್ಳೆ ಆದಾಯನ ಪಡಿತಾ ಇದ್ದೀರಾ? ಒಟ್ಟಲ್ಲಿ ಉತ್ತಮ ನಿರ್ವಹಣೆ ಮಾಡೋದ್ರಿಂದ ಉತ್ತಮ ಲಾಭ ಪಡಿಬಹುದು ಅಂತ ಕಡೆಯದಾಗಿ ಹೇಳ್ತೀರಿ. ಹೆಚ್ಚಿನ ಇಳುವರಿ ಇದೆ ಇದು. ಇಲ್ಲಿ ಜನ ನೀವು ನೋಡಬಹುದು, ಆ ಕಡೆ ಎಲ್ಲ ಜನ ಇದ್ರ ಮೇಲೆ ಬಿದ್ದಿದ್ದಾರೆ. ಈಗ ನಮ್ಮ ಪ್ರಧಾನ ಮಂತ್ರಿಯವರು ಇದಕ್ಕೊಂದು ಹೊಸ ಹೆಸರು ಕೂಡ ಇಟ್ಟಿದ್ದಾರೆ, ಕಮಲಂ ಅಂತ ಹೆಸರು ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಇದು ಬ್ರಹ್ಮ ಕಮಲ ರೀತಿ ಹೂವು ಇರ್ತದೆ. ಆ ದೃಷ್ಟಿಯಿಂದ ಅವ್ರು ಏನ್ ಮಾಡಿದ್ದಾರೆ, ಇದಕ್ಕೆ ಡ್ರ್ಯಾಗನ್ ಫ್ರೂಟ್ಗೆ ಕಮಲಂ ಅಂತಾನೆ ಹೆಸರಿಟ್ಟಿದ್ದಾರೆ. ಆಮೇಲೆ ಇದಕ್ಕೆ ಜಾಸ್ತಿ ಇಳುವರಿ ಕೊಡುವಂಥದ್ದು ಈ ಇದು ಬೆಳೆ ಮೇಲೆ ಜನ ಬಹಳಷ್ಟು ಜನ ರಿಸರ್ಚ್ ಮಾಡ್ತಾ ಇದ್ದಾರೆ, ಅದ್ರ ಮೇಲೆ ಬಿದ್ದಿದ್ದಾರೆ. ಅದನ್ನು ಮಾಡಬೇಕು ಹೇಗೆ ಏನು ಎಂತ ನಿಯಂತ್ರಣ ಮಾಡಬೇಕು, ರೋಗ ನಿಯಂತ್ರಣ ಏನಿದೆ, ಹೊಸ ವೆರೈಟಿ ಏನಿದೆ, ಎಲ್ಲ ರಿಸರ್ಚ್ ನಡೀತಾ ಇದೆ. ತುಂಬಾ ಜನ ರೈತರು ಅದ್ರ ಹಿಂದೆ ಬಿದ್ದಿದ್ದಾರೆ, ಯಾಕೆ ಅಂದ್ರೆ ಅದು ಉತ್ಪಾದನೆ ಕೊಡ್ತದೆ. ಒಳ್ಳೇದು ಮಹೇಶ್ವರ, ತಾವು ಬೆಳೆದಂತಹ ಡ್ರ್ಯಾಗನ್ ಫ್ರೂಟ್ ಹಾಗೂ ಬುಷ್ ಪೇಪರ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದೀರಿ. ತಾವು ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು, ಥ್ಯಾಂಕ್ ಯು, ನಮಸ್ತೆ. ಇದುವರೆಗೂ ಡ್ರ್ಯಾಗನ್ ಹಣ್ಣು ಹಾಗೂ ಬುಷ್ ಪೇಪರ್ ಬೆಳೆಯ ಕೃಷಿ ಅನುಭವ ಕುರಿತು

ಆತ್ಮೀಯ ರೈತ ಬಾಂಧವರೇ, ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಪದ್ಧತಿ ಈ ಕುರಿತು ಕೆಳದಿ ಸುಬ್ರಹ್ಮಣ್ಯ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು HM ಮಹೇಶ್.